BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें। जागो, ग्राहक जागो। उपभोक्ता मामले विभाग, भारत सरकार। ಶ್ರೇದಾಲಂಕೃತ ಮಣ್ಣಿನ ಧಣಿಗಳು ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು ನಾಡಿನ ಪ್ರಗತಿಯ ಸತ್ಯದ ಕಣಿಗಳು ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು ಭಾರತ ಮಾತೆಯ ಕಣ್ಣಿನ ಮಣಿಗಳು ಶ್ರೇದಾಲಂಕೃತ ಮಣ್ಣಿನ ಧಣಿಗಳು ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು ನಾಡಿನ ಪ್ರಗತಿಯ ಸತ್ಯದ ಕಣಿಗಳು ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು ಚಿಲುಮೆಯ ತೊರೆಗಳು ವೈರಿಯ ಪ್ರಾಣಕ್ಕೆ ಖಡ್ಗಗಳೊರೆಗಳು ಉತ್ಸಾಹದ ಚಿರ ಚಿಲುಮೆಯ ತೊರೆಗಳು ವೈರಿಯ ಪ್ರಾಣಕ್ಕೆ ಖಡ್ಗಗಳೊರೆಗಳು ಸ್ವಾತಂತ್ರ್ಯದ ನಿಜ ರಕ್ಷಕ ದೊರೆಗಳು ಗೌರವ ಮಾನದ ಪುಣ್ಯದ ದೊರೆಗಳು ತಂದಿಹೆವು ದೇಶಕ್ಕೆ ಘನತೆಯ ತಂದಿಹೆವು ಮಾತೆಯ ಕಣ್ಣಿನ ಮಣಿಗಳು ಶ್ವೇದಾಲಂಕೃತ ಮಣ್ಣಿನ ಧಣಿಗಳು ನಾಶದ ಭ್ರಷ್ಟತೆ ಕಚ್ಚುವ ಪಣಿಗಳು ನಾಡಿನ ಪ್ರಗತಿಯ ಸತ್ಯದ ಕಣಿಗಳು ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು ತರುಣರು ಶಿಶುಗಳು ಶ್ರೀ ಪರಿಶುದ್ಧರು ಕುಣಿದಿದೆ ಕಣಕಣ ನಾಡಿನ ವೃದ್ಧರು ತರುಣರು ಶಿಶುಗಳು ಶ್ರೀ ಪರಿಶುದ್ಧರು ಪಂಕರು ಮಂಕರು ಸರಳರು ಸಿದ್ಧರು ಮುನ್ನಡೆಸಿರುವರು ಬಸವ ಬುದ್ಧರು ಬಂದಿಹೆವು ಬೆಳಕಿನ ರಸಿಕರು ಬಂದಿಹೆವು ಮಾತೆಯ ಕಣ್ಣಿನ ಮಣಿಗಳು ಶ್ವೇದಾಲಂಕೃತ ಮಣ್ಣಿನ ದಣಿಗಳು ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು ನಾಳಿನ ಪ್ರಗತಿಯ ಸತ್ಯದ ಕಣಿಗಳು ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು ಭಾರತ ಮಾತೆಯ ಕಣ್ಣಿನ ಮಣಿಗಳು ಶ್ವೇದಾಲಂಕೃತ ಮಣ್ಣಿನ ದಣಿಗಳು ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು ನಾಳಿನ ಪ್ರಗತಿಯ ಸತ್ಯದ ಕಣಿಗಳು ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ ವಾಯು ಮಾಲಿನ್ಯ ಆಗಿ ಕೆಮ್ಮು ಆಸ್ತಮಾ ಹೃದಯಾಘಾತ ಕೂಡ ಆಗಬಹುದು ಪ್ಲೀಸ್ ಸರ್ ಇದೊಂದ್ ಸಲ ಕ್ಷಮಿಸಿ ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ ಜಾಗ್ರತೆ ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್ ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ ಎಚ್ಚರ ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಪ್ರಕಟಣೆ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಕರ್ನಾಟಕ ಸರ್ಕಾರ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತೊಂದು ದೇಶಭಕ್ತಿ ಗೀತೆಯನ್ನು ಕೇಳಿಬರೋಣ ¶¶ ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾರ್ಸಿ ಬೌದ್ಧರು ಜೈನರು ಯಹೋದ್ಯರು ಸಿಖ್ಖರು ನಾಸ್ತಿಕರಿದ್ದರೆ ಅವರು ಸೇರಿ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯ ಜನರೊಂದೇ ಭಾರತೀಯರು ಎಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾರ್ಸಿ ಬೌದ್ಧರು ಜೈನರು ಯಹೋದ್ಯರು